ಕೃಷಿ ಬಗ್ಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ? ಕೃಷಿ ಬಗ್ಗೆ ಬೇಕೇ ಬೇಕಲ್ಲ ಸರ್, ಜಮೀನಿದೆ, ಜಮೀನಿದ್ಮೇಲೆ ಅದನ್ನ ಮಾಡಲೇಬೇಕು. ಅದನ್ನ ಉಳಿಸ್ಕೋಬೇಕು ಅಂದ್ರೆ ಮಾಡಲೇಬೇಕು, ಅದನ್ನು ಮಾಡಬೇಕು. ಮತ್ತೆ ಇದನ್ನು ಜೀವನಾಂಶಕ್ಕೆ ಏನಾದ್ರು ಮಾಡಬೇಕು ಅಂದ್ರೆ ಅದನ್ನು ಈಗ ವ್ಯವಸಾಯ ಒಂದೇನೆ, ಈಗ ಈ ಅಥವಾ ಮಳೆ ಇದರಲ್ಲಿ ವ್ಯವಸಾಯ ಒಂದೇನೆ ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಅದನ್ನು ಮಾಡ್ತೀವಿ, ಪ್ಲಸ್ ಈ ಬೇರೆ ಕೆಲಸಗಳನ್ನು ಮಾಡ್ಕಂತ ಕೂಲಿ ಮಾಡೋದು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು, ಅದನ್ನು ಮಾಡ್ಕಂತ ಎರಡನ್ನು ಮಾಡ್ತೀವಿ. ಅಂದ್ರೆ ಈ ಭಾಗದಲ್ಲಿ ಮಳೆ ಸ್ವಲ್ಪ ಕಡಿಮೆ, ಅದರಲ್ಲೂ ತಾವು ಕೃಷಿ ಮಾಡ್ತಾ ಇದ್ರೆ ಏನೇನು ಕೃಷಿ ಮಾಡ್ಕೊಂಡಿದ್ರಿ ಸರ್? ಮೆಕ್ಕೆಜೋಳ ಮತ್ತೆ ಹತ್ತಿ ರಾಗಿ, ಅದರಲ್ಲೇ ಮಿಶ್ರ ಬೆಳೆ, ಅಟ್ಟಿಯಲ್ಲಿ ಹಾಕಿ ಅಟ್ಟಿ ಒಂದೊಂದು ಸಾಲು ಅವರೆ ತಗರಿ ಸಾಂಬಾರು ಇದಕ್ಕೆ ಬೇಳೆಕಾಳುಗಳಿಗೋಸ್ಕರ ಮಿಶ್ರ ಬೆಳೆ ಮಾಡ್ಕೊಂಡಿವಿ. ಅಂದ್ರೆ ಇಲ್ಲೆಲ್ಲ ಹೆಚ್ಚು ಅಡಿಕೆ ಬೆಳೀತಾರೆ. ನೀವು ಈ ಒಂದು ಕೃಷಿ ಅಂದ್ರೆ ಹತ್ತಿ ಬೆಳೆದಿದ್ರ, ಮೆಕ್ಕೆಜೋಳ ಬೆಳೆದಿದ್ರ, ಕಾರಣವೇನು? ನಾವು ಸರ್ ಈಗ ನಮ್ದು ಜಮೀನು ಸ್ವಲ್ಪ ನೀರಿನ ಇದು ಕಡಿಮೆ, ಹಾಗಾಗಿ ನಾವು ಮಳೆ ಇದಕ್ಕೆ ಅದನ್ನ ಮಾಡ್ಕೊಂಡಿದೀವಿ. ನಾವು ಮಾಡ್ಬೇಕು ಅಂತ ಅಡಿಕೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಸರ್, ನೆಕ್ಸ್ಟ್ ಮಾಡೋಣ ಅಂತ ಮಾಡಿದೀವಿ. ಇನ್ನು ಪ್ಲಾನ್ ಮಾಡಿಲ್ಲ. ಈ ಸರಿ ಈ ಮಳೆಗಾಲ ಹಿಂಗೆ ಜಾಸ್ತಿ ಆದ್ರೆ ನಾವು ಈ ಸರಿ ಬೆಳೆ ಜಾಸ್ತಿ ಆಗಿ ಮೆಕ್ಕೆಜೋಳ ಏನೇನು ಆಗಿಲ್ಲ ಸರ್, ನಮ್ದು ಎಲ್ಲ ಮೆಕ್ಕೆಜೋಳ ಎಲ್ಲ ಹಾಳಾಗಿದೆ. ಹಾಗಾಗಿ ಇನ್ನೇನು ಬಿತ್ತೇ ಇಲ್ಲ, ನಾವು ಹಂಗೆ ಬಿಟ್ಟಿದೀವಿ ಜಮೀನು. ಹಾಗಾಗಿ ನೋಡೋಣ ಮುಂದಿನ ಸರಿ ನಾವು ಇದೇ ತರ ಮಳೆಗೆ ಆಯ್ತು ಅಂದ್ರೆ ನಾವು ಅಡಿಕೆ ಬೆಳೆಯೋಣ ಅಂತ ಪ್ಲಾನ್ ಮಾಡಿದೀವಿ ಸರ್. ಯಾರ್ಯಾರು ಮಾಡ್ತಾರೆ ಮನೇಲಿ ಕೃಷಿ? ನಮ್ಮ ತಮ್ಮ ಇದ್ದಾರೆ ಸರ್, ನಮ್ಮ ತಮ್ಮ ಇದ್ದಾರೆ, ನಮ್ಮ ತಂದೆ ತಾಯಿ, ನಾವು ಮಾಡ್ತೇವೆ ಸರ್. ಯಾವ ಒಂದು ಪದ್ಧತಿ ಅಂದ್ರೆ ಯಾಂತ್ರೀಕೃತ ಕೃಷಿ ಪದ್ಧತಿನ ಅಥವಾ ಬೇಸಾಯ ಅಂದ್ರೆ ಎತ್ತಿನ ಬೇಸಾಯ ಮಾಡ್ತೀವಿ? ಎತ್ತಿನ ಬೇಸಾಯನು ಮಾಡ್ತೀವಿ ಸರ್, ಟ್ಯಾಕ್ಟ್ರಿನೂ ಮಾಡ್ತೀವಿ, ಎರಡೂ ಮಾಡ್ತೀವಿ ಸರ್. ಬಿತ್ತದೆಲ್ಲ ಬೇಸಾಯದಲ್ಲಿ ಬಿತ್ತೀವಿ, ಉಳುಮೆ ಎಲ್ಲ ಟ್ಯಾಕ್ಟ್ರಿಲೆ ಇದು ಮಾಡ್ತೀವಿ. ಹತ್ತಿ ಅಂತ ಹೇಳಿದ್ರಿ, ಆ ಹತ್ತಿ ಕೃಷಿ ಬಗ್ಗೆ ಹೇಳೋದಾದ್ರೆ ಏನೇನ್ ಮಾಡಿದ್ರಿ, ಯಾವ ರೀತಿ ಭೂಮಿ ಆದಗೊಳಿಸ್ಕೊಂಡ್ರಿ, ಯಾವ ಒಂದು ಹತ್ತಿ ಹಾಕಿದಿರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ನಾವು ಹತ್ತಿನ ಹೋದ ಸರಿ ಹತ್ತಿ ಹಾಕಿದ್ದೀವಿ ಸರ್, ಇದು ಡಬಲ್ ಬಿಟ್ಟಿ ಹಾಕಿದ್ವಿ ಇದು ಸರ್, ಜಿ ಕೆ ಚಾಮುಂಡಿ ಅವರು ಅದನ್ನ ಹಾಕಿದ್ವಿ ಸರ್. ಅದು ಎಕರೆಗೆ ಒಂದು 8-9 ಕ್ವಿಂಟಲ್ ಹತ್ತಿ ಬಂದಿತ್ತು ಸರ್. ಅದು ಚೆನ್ನಾಗಿ ಇದಾಗಿತ್ತು, ಹೋದ ಸರಿ ಒಳ್ಳೆ ರೇಟು ಸಿಕ್ಕಿತ್ತು, 15,000-18,000 ತನಕ ಸಿಕ್ಕಿತ್ತು ಸರ್. ಹೋದ ಸರಿಯಲ್ಲಿ ಹತ್ತಿ ಒಳ್ಳೆ ರೇಟ್ ಸಿಕ್ಕಿತ್ತು, ಒಳ್ಳೆ ಇಳುವರಿನೂ ಸಿಕ್ಕಿತ್ತು. ಅದರಲ್ಲಿ ಸ್ವಲ್ಪ ಮೆಕ್ಕೆಜೋಳನೂ ಹಾಕಿದ್ವಿ, ಮೆಕ್ಕೆಜೋಳನೂ ರೇಟ್ ಸಿಕ್ಕಿದೆ, 1,500-2,000 ತನಕ ಮೆಕ್ಕೆಜೋಳ ಸಿಕ್ಕಿತ್ತು. ಅಂದ್ರೆ ಹತ್ತಿ ಮಾಡ್ಬೇಕಾದ್ರೆ ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡ್ರಿ ಸರ್? ನಾವು ಭೂಮಿನ ಬೇಸಾಯದಲ್ಲಿ ಇದು ಮಾಡಿ ಕುಂಟೆ ಹೊಡೆದು ಎಲ್ಲ ಇದು ಮಾಡಿ ಲೆವೆಲ್ ಮಾಡ್ಕೊಂಡು ಸ್ವಲ್ಪ ಮುಂಜೆ ಬರಣಿ ಮಳೆ ಆ ಟೈಮಲ್ಲಿ ಮುಂಗಂಡು ಅದ ಮಾಡ್ಕೊಂಡು ಹತ್ತಿ ಬೀಜನ ಊರ್ ಬಿಡ್ತೇವೆ ಸರ್. ಹಂಗಾಗಿ ಅದು ಮಳೆ ಬರೋ ಮಳೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಒಳ್ಳೆ ಇದು ಬರುತ್ತೆ ಸರ್. ಅಂದ್ರೆ ಯಾವ ತಿಂಗಳಲ್ಲಿ ತಾವು ಹತ್ತಿ ನಾಟಿ ಮಾಡೋದು ಅಂದ್ರೆ ಬಿತ್ತದು? ಬಿತ್ತದು ಸರ್ ನಾವಿನ್ನು ಮೇ ತಿಂಗಳು ಸರ್, ಮೇ ತಿಂಗಳಲ್ಲೇ ಹತ್ತಿ ಇದನ್ನ ಮಾಡ್ಬಿಡ್ತೀವಿ. ಇದು ಮೆಕ್ಕೆಜೋಳ ಎಲ್ಲ ಜೂನ್ ಜುಲೈ ಲೆವೆಲಿಗೆ ಸಿಗುತ್ತೆ ಸರ್, ಹತ್ತಿ ಮುಂಗಂಡೆ ಹಾಕ್ತಿವಿ. ಯಾವ ಮಣ್ಣಿದ್ರೆ ಚಂದ ಹತ್ತಿಗೆ? ಹತ್ತಿಗೆ ಸರ್ ಅದು ಇದು ಇದ್ರೆ ಸರ್ ಕೆಂಪು ಮಣ್ಣಿದ್ರೆ ಚಂದ ಸರ್, ಅದರಲ್ಲಿ ಕೆಂಪು ಮಣ್ಣಲ್ಲಿ ಒಳ್ಳೆ ಇದು ಬರುತ್ತೆ ಸರ್. ಎರೆ ಆದ್ರೆ ನೀರಿನ ಅಂಶ ಜಾಸ್ತಿ ಆದ್ರೆ ಶೀತ ಆಗಿ ಗಿಡಗಳು ಸೊಪ್ಪು ಕಟ್ಕೊಂಡ್ಬಿಡುತ್ತೆ, ಕಾಯಿ ಬೀರಲ್ಲ. ಆದ್ರೆ ಎರೆ ಸ್ವಲ್ಪ ಕಲ್ಲು ಆದ್ರೆ ಒಳ್ಳೆ ಇದು ಬರುತ್ತೆ ಭೂಮಿ, ಕಾಯಿ ಒಳ್ಳೆ ಇದ್ರಲ್ಲಿ ಬರುತ್ತೆ. ಹಂಗಾಗಿ ನಮ್ದು ಸ್ವಲ್ಪ ಇದು ಕೆಂಪು ಮಣ್ಣು ಕಲ್ಲು ಮಿಕ್ಸ್ ಬರುತ್ತೆ ಸರ್, ಹಂಗ ಒಳ್ಳೆ ಇದು ಬರುತ್ತೆ, ಎರೆ ಇಲ್ಲ ಸರ್. ಎಷ್ಟು ಎಕರೆಯಲ್ಲಿ ಹತ್ತಿ ಹಾಕಿರೋದು ಸರ್? ನಾವೊಂದು 2 ಎಕರೆ ಹಾಕಿದ್ವಿ ಸರ್ ಹೋದ ಸರಿ, ಈ ಸರಿ ಹಾಕಿಲ್ಲ ಸರ್. ಹೋದ ಸರಿ 1.5 ಎಕರೆ ಹತ್ತಿ ಹಾಕಿದ್ವಿ, 1 ಎಕರೆ ಮೆಕ್ಕೆಜೋಳ ಹಾಕಿದ್ವಿ. ಹತ್ತಿನ ಎಷ್ಟು ಅಂತರದಲ್ಲಿ ಮಾಡೋದು? ಅದು ಸರ್ ನಾವು ಸ್ವಲ್ಪ ಹತ್ರ ಹಾಕಿಲ್ಲ ಸರ್, ನಾವು 3-4 ಅಡಿ ದಾಯ ಮಾಡಿ ಹತ್ತಿ ಊರಿದ್ವಿ ಸರ್. ಅದು ದಾಯ ಜಾಸ್ತಿ ಮಾಡಿದಷ್ಟು ಗಿಡ ಒಳ್ಳೆ ಇಳುವರಿ ಬರುತ್ತೆ, ಗಿಡ ಒಳ್ಳೆ ಒಮ್ಮಾಗಿ ಬೆಳೀತಾವೆ. ದಾಯ ಹತ್ತಿ ಹತ್ತ ಮಾಡಿದ್ರೆ 2 ಅಡಿ, ಕೆಲವರು 2 ಅಡಿ 3 ಅಡಿ 2-2.5 ಮಾಡ್ತಾರೆ. ಆ ತರ ಮಾಡಿದ್ರೆ ಗಿಡ ಬೆಳೀತತಿ, ಗಿಡ ಬೆಳೆದು ಸೊಪ್ಪು ಕಟ್ಟು ಕಾಯಿ ಸರಿ ಚೆನ್ನಾಗಿ ಬಿಡಲ್ಲ. ಅದೇ ಸ್ವಲ್ಪ ಅಗಲ ಇದ್ರೆ ಒಳ್ಳೆ ಗಿಡ ಇದ್ರೆ ಬರುತ್ತೆ, ಕಾಯಿ ಚೆನ್ನಾಗಿ ಹತ್ತಿ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ 1 ಎಕರೆಗೆ ಎಷ್ಟು ಪ್ಯಾಕೆಟ್ ನೀವು ಬೀಜ ಹಾಕಿರೋ ಸರ್? ನಾವು ಎಕರೆಗೆ ಒಂದು ಪ್ಯಾಕೆಟ್ ಒಂದ್ ಸ್ವಲ್ಪ ಹೋಗುದು ಸರ್. ಸರ್ ನಾವ್ ಇಲ್ಲಿ ಚನ್ನಗಿರಿಲಿ ಕೃಷಿ ಇಲಾಖೆ ಅಂತ. ಅಂದ್ರೆ ನಿಮ್ಗೆ ಹತ್ತಿ ಮಾಡ್ಲಿಕ್ಕೆ ಯಾರು ಪ್ರೇರೇಪಣೆ ಇದನ್ನ ಬೆಳೀರಿ ಅಂತ ಹೇಳಿದ್ಯಾರು ಸರ್? ಅದು ಇಲ್ಲಿ ನಮ್ಮಲ್ಲೆಲ್ಲ ಹತ್ತಿನೇ ಜಾಸ್ತಿ ಸರ್, ಹಂಗಾಗಿ ಇಲ್ಲಿ ಎಲ್ಲಾರು ಏನೇ ಅಂದ್ರೂ ಈಗ ಅಡಿಕೆ ಇಲ್ದಾರು ಹತ್ತಿನೇ ಸರ್ ನಮ್ಗೆ ಈಗ, ಅದರಿಂದಾನೇ ಒಂದು ಇದು ಆಗೋದು. ದುಡ್ಡು ಬೇಕಪ್ಪ ಅಂದ್ರೆ ಈಗ ಮುಂಗಂಡ ಹತ್ತಿ ಸಿಗ, ಈಗ ಮೆಕ್ಕೆಜೋಳ ಆದ್ರೆ ಫೆಬ್ರವರಿ ಮಾರ್ಚ್ ತನಕ ದುಡ್ಡು ಸಿಗಲ್ಲ ಸರ್. ಇದು ಹತ್ತಿ ಆದ್ರೆ ಮುಂಗಂಡೆ ನಮಗೆ ದುಡ್ಡು ಸಿಗುತ್ತೆ ಸರ್. ಬೆಳೆದ ಬೆಳೆದಂಗೆ ಬರ್ತಾರೆ, ಖರೀದಿದಾರರು ಬರ್ತಾರೆ, ಇಲ್ಲ ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು, ಇಲ್ಲ ಖರೀದಿದಾರ ಇಲ್ಲಿಗೆ ಬಂದು ಇದು ಮಾಡ್ತಾರೆ. ಹತ್ತಿಲಿ ಒಂದ್ ಸ್ವಲ್ಪ ಇಳುವರಿ ಇದು ಜಾಸ್ತಿ ಸರ್, ಹಂಗಾಗಿ ಹತ್ತಿನೇ ಜಾಸ್ತಿ. ಇಲ್ಲಿ ಅಡಿಕೆ ಬಿಟ್ರೆ ಸರ್ ಹತ್ತಿನೇ ಜಾಸ್ತಿ ಬೆಳೆ. ಅಂದ್ರೆ ಸಾಲುಗಳಂತರ ಎಷ್ಟಿರುತ್ತವೆ? ಸಾಲುಗಳು ಅಂತಾರ ಸರ್, ಅದೇ ಹೇಳಿದ ಮೂರಿಂದ ನಾಲ್ಕು ಅಡಿ ಇದಿರ್ಬೇಕು ದಾಯ ಸರ್, ಒಂದು ಗಿಡಕ್ಕೂ ಗಿಡಕ್ಕೂ. ಕಳೆ ತೆಗ್ದಿ ಹುಲ್ಲಾಗ್ಲಿಲ್ದಂಗೆ ಗಿಡ ನೋಡ್ಕೊಂಡು ವ್ಯವಸಾಯದಲ್ಲಿ ಕುಂಟೆ ಅದು ಎಲ್ಲ ಮಾಡ್ಕೊಂತ ಒಳ್ಳೆ ಇದು ಮಾಡ್ಕೊಂಡು ಸರ್. ಅದರಲ್ಲಿ ಮತ್ತೆ ಈಗ ಕೆಲವು ಹತ್ತಿ ಗುಣೆ ಹೋಗಿದ್ರೆ ಸರ್ ಅಲ್ಲ ಅದೇ ಅವರೇ ತೊಗರಿ ಆ ತರ ಬೀಜಗಳನ್ನ ಹಾಕಿ ಅದರಲ್ಲೂ ಅದನ್ನು ಮಿಶ್ರ ಬೆಳೆ ಬೆಳ್ಕಂತೀವಿ ಸರ್ ನಾವು. ಸಾಂಬಾರಿಗೆ ಅದಕ್ಕೆ ಇದಕ್ಕೆ ಇಲ್ಲ ಒಂದು ಮೆಕ್ಕೆಜೋಳದಲ್ಲಿ ಒಂದೊಂದು ಸಾಲು ತೊಗರಿ ಇಲ್ಲ ಅವರೇ ಅಲಸಂದಿ ಅವನ್ನೆಲ್ಲ ಬಿತ್ಕೊಂಡು ಒಳ್ಳೆ ಅದು ಏನಿಲ್ಲ ಅಂದ್ರೂ ಒಂದು ಸಾಲಿಗೆ ಎರಡು ಸಾಲು ಹಾಕ್ತಿವಿ ಸರ್. ಅದಕ್ಕೆ ಚೀಲ ಒಂದ್ ಎರಡು ಚೀಲ ಗಟ್ಟಲೆ ಇದು ಬರುತ್ತೆ, ಅದು ಒಳ್ಳೆ ಇಳುವರಿ ಬಂದು ಅದನ್ನು ಇದು ಮಾಡ್ತೀವಿ ಸರ್. ಅಂದ್ರೆ ಹತ್ತಿಯ ತಳಿಗಳ ಆಯ್ಕೆಗಳನ್ನ ಯಾವ ತರ ಮಾಡ್ಕೊಂತೀರಾ ನೀವು? ಇದೇ ಹತ್ತಿ ಹಾಕಬೇಕು ಅಂತ ಹೆಂಗ ಗೊತ್ತಾಗುತ್ತೆ ಸರ್? ಅದು ಇಳುವರಿ ಬರುತ್ತೆ, ಈಗ ನೆಕ್ಸ್ಟ್ ಬಿತ್ತಿರ್ತಾರೆ ಸರ್ ಹೋಸರಿ ಏನಾಗಿರ್ತಾರೆ ಅದರಲ್ಲಿ ಇಳುವರಿ ಬಂದಿರುತ್ತಾ ಅವ್ರು ಕೇಳ್ತಾರೆ ಇಲ್ಲ ಇದನ್ನ ಹಾಕಿದ್ರೆ ಇದು ಚೆನ್ನಾಗ್ ಬರುತ್ತೆ ಇದು ಚೆನ್ನಾಗಿರುತ್ತೆ ಅಂತೇಳಿ. ಹಂಗಾಗಿ ಅಂಗಡಿಯಲ್ಲೂ ಕೇಳ್ತಾರೆ ಸರ್, ಇದು ಕೃಷಿಯಲ್ಲಕ್ಕೆ ಹೋಗಿ ಕೃಷಿಯಕ್ಕೆ ಬಂದು ಈ ತರ ಹಾಕಿರಿ ಆ ತರ ಹಾಕಿರಿ ಈ ಅಂತ ಹೇಳ್ತಾರೆ ಸರ್. ಹಂಗಾಗಿ ನಾವು ಆಮೇಲೆ ಜನಗಳು ಹೋದ್ಸರಿ ಯಾವ್ದು ಬೆಳೆದಿರ್ತೀವಿ ಅದು ಇಳುವರಿ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಒಳ್ಳೆ ಇದು ಆ ತರದ್ದು ಒಂದು ಹೇಳಿದ್ರೆ ಆ ತರದ್ದು ಒಳ್ಳೆ ಬೀಜ ಹಾಕಿ ಇದು ಮಾಡ್ತೀವಿ ಸರ್. ಅಂದ್ರೆ ಪೋಷಕಾಂಶ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ಕೋತೀರಿ ಸರ್? ನಾವು ಸ್ಟಾರ್ಟಿಂಗ್ ಬೀಜ ಹಾಕುವಾಗ ಇದನ್ನ ಹಾಕ್ತಿವಿ ಸರ್, ಧನಿಯನ ಗೊಬ್ಬರ ಬರುತ್ತಲ್ಲ ಸರ್ ಅದನ್ನ ಹಾಕ್ತಿವಿ. ಆ ತರದ್ ಹಾಕಿ ಸೀಮೆ ಗೊಬ್ಬರ ಕಮ್ಮಿ ಸರ್, ಹಾಗಾಗಿ ಧನಿನ ಗೊಬ್ಬರನೇ ಹಾಕಿದ್ರೆ ಹೆಚ್ಚು ಇಳುವರಿ ಬರುತ್ತೆ ಸರ್. ಹಂಗಾಗಿ ನಾವು ಹತ್ತಿಗೆ ಧನಿನ ಗೊಬ್ಬರನೇ ಯೂಸ್ ಮಾಡ್ತೀವಿ ಸರ್. ಅಂದ್ರೆ ಭೂಮಿಗೆ ಸಾರಜನಕ ಪೊಟಾಶು ಅದೆಲ್ಲ ಅತಿ ಹೆಚ್ಚು ಬೇಕು ಅಂತಾರೆ ತಾವು? ಇಲ್ಲ ಸರ್, ನಾವು ಅದನ್ನ ಯೂಸ್ ಮಾಡಲ್ಲ ಸರ್, ಜಾಸ್ತಿ ಕಡಿಮೆ. ಈಗ ಅದು ನೀರು ಜಾಸ್ತಿ ಇದ್ದಲ್ಲಿ ಪೊಟಾಶು ಅದೆಲ್ಲ ನೀರಿನಂಶ ಜಾಸ್ತಿ ಇದ್ದಲ್ಲಿ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಇದು ಕಮ್ಮಿ ಇರೋದ್ರಿಂದ ನಾವು ಧನಿ ಗೊಬ್ಬರನೇ ಸ್ವಲ್ಪ ಇದು ಮಾಡ್ತೀವಿ ಸರ್. ಹಂಗಾಗಿ ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ. ಹಾ ಸರ್, ಒಳ್ಳೆ ಇಳುವರಿ ಬರುತ್ತೆ, ಹಂಗಾಗಿ ಸೀಮೆ ಗೊಬ್ಬರ ಎಲ್ಲ ಉಪಯೋಗಿಸಲ್ಲ ಸರ್. ಹಂಗಾಗಿ ಅಂದ್ರೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಏನೇನು ತಗೋತೀರಿ, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ತೀರಿ ಸರ್? ಈ ಸಸ್ಯ ಏನಿಲ್ಲ ಸರ್, ಅದು ನಾವು ಹತ್ತಿ ಹಾಕ್ತಿವಿ ಸರ್ ಬೀಜ ಊರಿ ಮಳೆ ಬರಲಿ ಮಳೆ ಈಗ ಬರೋ ಟೈಮಿಗೆಲ್ಲ ಹಾಕ್ಬಿಡ್ತೀವಿ ಸರ್ ಬೀಜ. ಇದಾಯ್ತು ಅಂದ್ರೆ ಕಳೆ ಗಿಳೆ ಎಲ್ಲ ತೆಗ್ದು ಇದು ಮಾಡ್ತೀವಿ. ಒಂದೊಂದ್ ಸಸಿ ಎಲ್ಲ ಸರ್ ಹಾಕಿ ಬೀಜ ಹಾಕಿದ್ಮೇಲೆ ಅದು ಯಾವ ತರ ಮೊಳಕೆ ಆಗಿದೆ ಅದನ್ನೆಲ್ಲ ಕಳೆ ತೆಗಿಯೋದು, ಹುಲ್ಲಾಗಿದ್ರೆ ಅದನ್ನ ಕಳೆ ತೆಗಿಯೋದು, ಕುಂಟೆ ಹೊಡ್ಸೋದು ಆಮೇಲೆ ಎಲ್ಲ ಇದು ತರ ಮಾಡ್ತೀವಿ ಸರ್. 15-20 ದಿವಸಕ್ಕೊಂದ್ಸರಿ ಕುಂಟೆ ಇದು ಮಾಡ್ತೀವಿ ಸರ್ ಕಳೆ ತೆಗಿಯೋದು, ಹುಟ್ಟು ಹುಲ್ಲಾಗ್ಲಿದಂಗೆ ಗಿಡ ಚೆನ್ನಾಗಿರ್ಲಿಕ್ಕೆ ಎಲ್ಲ ಇದು ನಿರ್ವಹಣೆ ಮಾಡ್ತೀವಿ ಸರ್. ಅಂದ್ರೆ ಇದಕ್ಕೆ ಈ ಹತ್ತಿ ಅಂತಂದ್ರೆ ಕೆಲವೊಂದು ರೋಗಗಳು ಇದ್ದೇ ಇರುತ್ತವೆ, ಯಾವ್ಯಾವ ರೋಗಗಳು ಬರಬಹುದು ಸರ್? ಅದು ಮುಟ್ರು ಬೀಳುತ್ತೆ, ಆಮೇಲೆ ಜಿಗೆ ಆತರ ಹುಳ ಬರುತ್ತೆ, ಆಮೇಲೆ ಕಾಯಲ್ಲಿ ಹುಳ ಬೀಳೋದು ಆತರ ಎಲ್ಲ ಆಗುತ್ತೆ ಸರ್. ಹಂಗಾಗಿ ಮುಟ್ರು ಬೀಳೋದು ಆತರ ಎಲ್ಲ ಆಗುತ್ತೆ ಸರ್. ಹಾಗಾಗಿ ನಾವು ಕೃಷಿ ಇಲಾಖೆಗೆ ಹೋಗಿ ಸಲಹೆ ತಗೊಂಡು ಈ ತರದಕ್ಕೆ ಈಗ ಮುಟ್ರು ಬಿದ್ದಿದೆ ಅಂದ್ರೆ ಈ ತರ ಔಷಧಿಯನ್ನು ಸಿಂಪಡಿಸಿ ಆತರ ಈ ತರ ಎಲ್ಲ ಹೇಳ್ತಾರೆ ಸರ್. ಆತರ ಪೌಡರ್ ಕೊಡ್ತಾರೆ ಆತರ ಎಲ್ಲ ಕೃಷಿ ಇಲಾಖೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್. ಅಂದ್ರೆ ಯಾವ್ಯಾವ ರೋಗ ಅಂದ್ರೆ ಅದೊಂದೇ ಬರೋದು ಅಥವಾ ಇದರಲ್ಲಿ ಹತ್ತಿಯಲ್ಲಿ? ಹತ್ತಿಯಲ್ಲಿ ಬರದೇ ಒಂದೇ ಸರ್, ಎರಡ್ ಮೂರ್ ಬರುತ್ತೆ ಸರ್. ಈ ಗಿಡ ಮುಟ್ರು ಬೀಳೋದು, ಗಿಡ ಬೆಳವಣಿಗೆ ಆಗ್ಲಿಲ್ದಂಗ್ ಮುಟ್ರು ಬೀಳೋದು, ಆಮೇಲೆ ಜಿಗೆ ತರ ಹುಳ ಬೀಳೋದು ಆತರ ಈ ತರ ಎಲ್ಲ ಇದಾಗುತ್ತೆ ಸರ್. ಅದು ಒಂದು ಬಿಟ್ರೆ ಮತ್ತೆ ಕಾಯಿ ಏನಾದ್ರೂ ನೀರಿನಂಶ ಕಡಿಮೆ ಆಯ್ತು ಅಂದ್ರೆ ಕಲರ್ ಗಿಡ ಎಲ್ಲ ಚೇಂಜ್ ಆಗಿ ರೋಗ ಹಳದಿ ಕಲರ್ ಎಲೆ ಎಲ್ಲ ಹಳದಿ ಕಲರ್ ಆಗಿ ಎಲ್ಲ ಇದಾಗುತ್ತೆ ಆತರ ಒಂದ್ ರೋಗ ಬರುತ್ತೆ ಸರ್. ಅದು ಬಿಟ್ರೆ ಮತ್ತೆ ಇನ್ನೇನು ಹುಳ ಬಿದ ಕಾಯಿಗೆ ಕಾಯಿ ಬಂದಲ್ಲಿ ಟೈಮಲ್ಲಿ ಹುಳ ಆಗೋದು ಆತರ ಎಲ್ಲ ಆಗುತ್ತೆ ಸರ್. ಅದು ಬಿಟ್ರೆ ಈಗ ಮುಂಚೆ ತುಂಬಾ ಇದಾಗ ಸರ್, ಈಗ 7-8 ವರ್ಷದ ಕೆಳಗಡೆ ಹತ್ತಿಗೆ ತುಂಬಾ ರೋಗ ಬರೋದು. ಈಗ ಇತ್ತೀಚೆಗೆಲ್ಲ ಈಗ ಒಳ್ಳೊಳ್ಳೆ ಔಷಧಿ ಬಂದಿರೋದ್ರಿಂದ ಏನು ಸ್ವಲ್ಪ ಕಡಿಮೆ ಸರ್, ಹಂಗೆ ರೋಗ ಬೀಳೋದೆಲ್ಲ ಕಡಿಮೆ ಈ ಟೈಮ್. ಈ ಇತ್ತೀಚೆಗೆ ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಬಿಡಬಹುದು ಹತ್ತಿ ಸರ್? ಗಿಡ ಒಳ್ಳೆ ಇದು ಬಂತು ಅಂದ್ರೆ 100-150 ಬಿಡುತ್ತೆ ಸರ್, 100-200 ತನಕ ಬಿಡುತ್ತೆ. ಒಳ್ಳೆ ಗಿಡ ಒಳ್ಳೆ ಬೆಳವಣಿಗೆ ಇತ್ತು ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ 70-80 ಬಿಡುತ್ತೆ ಸರ್. ನೀವು ಕಂಡಂಗೆ ಎಷ್ಟು ಬಿಟ್ಟಿತ್ತು ನಿಮ್ಮ ಒಂದು ಇದರಲ್ಲಿ? ನಮ್ಮದಲ್ಲಿ 100 ಮೇಲೆ ಬಿಟ್ಟಿದೆ ಸರ್, ನಾವು ಬೆಳೆದಿರೋದ್ರಿಂದ. ಈ ಸರಿ ಹಾಕಿಲ್ಲ ಸರ್, ಹೋದ ಸರಿ ಹಾಕಿದ್ವಿ 100-150 ತನಕ ಬಿಟ್ಟಿತ್ತು. ಒಳ್ಳೆ ನಾವು ಜಿಕೆ ಚಾಮುಂಡಿ ಹಾಕಿದ್ವಿ ಸರ್ ಒಳ್ಳೆ ಬೀಜ, ಅದು ಡಬಲ್ ಬಿಟ್ಟು ಅದು ಒಳ್ಳೆ ಇಳುವರಿ ಬಂದಿತ್ತು ಸರ್. ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರಿ? ನೀರು ಇನ್ನೇ ಮಳೆ ಸರ್, ನಮ್ಮ ಮಳೆ ಇದ್ರ ಮೇಲೆ ಇದು ಮಾಡೋದು. ನಿರ್ವಹಣೆ ಏನು ಇಲ್ಲ ಸರ್, ನಾವು ನೀರು ಮಳೆ ಯಾವಾಗ ಬರುತ್ತಾ ಮಳೆ ಮೇಲೆ ಡಿಪೆಂಡ್ ಆಗಿರೋದು. ಬೋರ್ವೆಲ್ ಏನು ಇಲ್ಲ ಸರ್, ಅದೇ ಈ ಸರಿ ಮುಂದೆ ನೆಕ್ಸ್ಟ್ ಮಾಡಿ ಅದೇ ಬೋರ್ವೆಲ್ ಇದು ಮಾಡಿ ಹನಿ ನೀರಾವರಿ ಇದು ಮಾಡಿ ಅಡಿಕೆ ಮಾಡ್ಬೇಕು ಅಂತ ಇನ್ನು ಮಾಡಿದ್ವಿ ಸರ್, ಇನ್ನು ಪ್ಲಾನ್ ಮಾಡಿಲ್ಲ, ನೆಕ್ಸ್ಟ್ ಮಾಡೋಣ ಅಂತ ಮಾಡಿದೀವಿ ಸರ್. ಅಂದ್ರೆ ಈ ಹತ್ತಿಗೆ ರೋಗಗಳು ಬಂದಾಗ ಔಷಧಿ ಏನು ಹೊಡಿಯಲ್ಲ? ಹೊಡಿತೀವಿ ಸರ್, ಔಷಧಿ ಸ್ಪ್ರೇ ಮಾಡ್ತೀವಿ. ಅದು ತಿಂಗಳಿಗೆ ರೋಗ ಬರ್ಲಿಲ್ಲಂದ್ರೂ ಮಾಡ್ತೇವೆ ಸರ್, ಬಂದ್ರೂ ಮಾಡ್ತೀವಿ. ಈಗ ಸ್ವಲ್ಪ ಈ ಜಿಗೆ ಹೆಚ್ಚಿಗೆ ಹುಳ ಅದು ಇದಕ್ಕೆ ಕ್ರಿಮಿಕೀಟಗಳಿಗೆ ಮೊನ್ನೆ ಈಗ ಹದಿನೈದಿಗೊಂದ್ಸರಿ ಸ್ಪ್ರೇ ಮಾಡ್ತೀವಿ ಸರ್, ಎಲ್ಲ ಚೆನ್ನಾಗಿ ಇದಾಗಲಿ ಅಂತೇಳಿ, ಒಳ್ಳೆ ಇಳುವರಿ ಬರಲಿ ಅಂತೇಳಿ ಸ್ಪ್ರೇ ಮಾಡಿ ಕೃಷಿ ಇಲಾಖೆಯಿಂದ ಔಷಧಿ ತಂದು ಎಲ್ಲ ಸ್ಪ್ರೇ ಮಾಡಿ. ಅಂದ್ರೆ ಗಿಡ ಎಷ್ಟು ದಿನದ ನಂತರವಾಗಿ ಮೊಗ್ಗು ಬೆಳೆಯಕ್ಕೆ ಬಿಡಕ್ಕೆ ಪ್ರಾರಂಭವಾಗುತ್ತೆ ಸರ್? ಮೊಗ್ಗು ಬಿಡಕ್ಕೆ ಅದು ಹೆಚ್ಚು ಕಮ್ಮಿ ಒಂದು 40-50 ದಿವಸ ಬೇಕಾಗುತ್ತೆ ಸರ್. 40-50 ದಿವಸ ಮೊಗ್ಗು ಅದೆಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಹಾಗಾಗಿ ಅದು ಹೆಚ್ಚು ಕಮ್ಮಿ ಗಿಡ ಫುಲ್ ಕಾಯಿಗಟ್ಟಲಿಕ್ಕೆ ಹೆಚ್ಚು ಕಮ್ಮಿ 2 ತಿಂಗಳು ಬೇಕು ಸರ್, 60-70 ದಿವಸ ಇದಾಗುತ್ತೆ ಸರ್. ಅಂದ್ರೆ ಮೊಗ್ಗು ಬಿಡೋ ಸಮಯದಲ್ಲಿ ಮತ್ತೇನಾದ್ರು ಯಾವ್ದಾದ್ರು ಒಂದು ಕೀಟದ ಬಾಧೆ ಆಗಿರ್ಬೋದು, ಯಾವ್ದಾದ್ರು ಒಂದು ವ್ಯತ್ಯಾಸ ಆದಾಗ ತಾವೇನ್ ಮಾಡ್ತೀರಿ ಸರ್? ಕೃಷಿ ಇಲಾಖೆ ಹೋಗಿ ಸಲಹೆ ಪಡ್ಕೊಂಡು ಅದು ಯಾವ ಈ ತರ ರೋಗ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಯಾವ್ದು ಔಷಧಿನ ಸ್ಪ್ರೇ ಮಾಡಬೇಕು, ಯಾವ್ದನ್ನ ಪೌಡರ್ ಯಾವ ತರ ಇದೇಳ್ತಾರ ಆ ತರ ಔಷಧಿನ ಸಿಂಪಡಣೆ ಮಾಡ್ತೀವಿ ಸರ್. ಅದಂದ್ರೆ ಹೂವು ಕಾಯಿಗಳು ಉದುರ ತರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ, ತಮ್ಮ ಒಂದು ಇದ್ರಲ್ಲಿ ಯಾವ ತರ ಒಂದು ಆ ತರ ಸಂದರ್ಭ ಆ ತರ ಏನಾಗಿಲ್ಲ, ಆ ತರ ಆಗುತ್ತೆ ಸರ್. ಇಲ್ಲ ನೀರು ಶೀತ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ಶೀತ ಆಗಿ ಹೂವು ಇರುಪು ಉದುರೋದು ಆ ತರ ಎಲ್ಲ ವ್ಯವಸ್ಥೆ ಆಗುತ್ತೆ ಸರ್. ಈಗ ನಮ್ಮಲ್ಲಿ ನಮ್ದು ಒಂದ್ ಸ್ವಲ್ಪ ಗಟ್ಟಿ ಭೂಮಿ ಸರ್, ಆ ತರ ಏನು ಇದಾಗಿಲ್ಲ ನಮ್ಮ ಪ್ರದೇಶದಲ್ಲಿ, ಏನ ಆ ತರ ಇದಾಗಿಲ್ಲ ಸರ್. ಹಂಗ ಆ ತರ ಅಂದ್ರೆ ಗುಣಮಟ್ಟದ ಇಳುವರಿ ಪಡಿಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ಹತ್ತಿಗೆ ಸರ್ ಗುಣಮಟ್ಟದ ಇಳಿಬೇಕು ಅಂದ್ರೆ ಒಳ್ಳೆ ಇದನ್ನ ನೋಡ್ಕೋಬೇಕು ಸರ್, ಒಳ್ಳೆ ಹುಲ್ಲಾಗ್ಲಿಲ್ದಂಗೆ, ಆಮೇಲೆ ಒಳ್ಳೆ ಗೊಬ್ಬರ ಇದು ಸರ್ ದನಿ ಗೊಬ್ಬರ ಅದು ಇದು ಕೊಟ್ಟು ಒಳ್ಳೆ ನೀರು ನೀರು ನೀರಿನ ಅಂಶ ಜಾಸ್ತಿ ಇತ್ತು ಅಂದ್ರೆ ಸರ್ ತುಂಬಾ ಇಳುವರಿ ಬರುತ್ತೆ ಸರ್ ಹತ್ತಿ ಗಿಡ ಚೆನ್ನಾಗಿತ್ತು ಅಂದ್ರೆ. ಆಮೇಲೆ ನೀರಿನ ಅಂಶ ಜಾಸ್ತಿ ಇದ್ರು ಇಳುವರಿ ಕಡಿಮೆ ಆಗುತ್ತೆ ಸರ್, ಗಿಡ ಬೆಳವಣಿಗೆ ಆಗುತ್ತೆ, ಕಾಯಿ ಬರೋದಿಲ್ಲ. ಸುಮ್ಮನೆ ಗಿಡ ಬೆಳೆದು ಕಾಯಿ ಆಗೋದಿಲ್ಲ, ಒಳ್ಳೆ ಅದಕ್ಕೂ ಅದ ಬೇಕು ಸರ್. ಸುಮ್ಮನೆ ನೀರು ಜಾಸ್ತಿ ಇರಬಾರ್ದು, ಅತಿ ಹೆಚ್ಚು ಇದು ಬಿಸಿಲು ಇರಬಾರ್ದು, ಹಂಗಾಗಿ ಒಳ್ಳೆ ಇದ್ರೆ ಮಾತ್ರ ಅದು ಒಳ್ಳೆ ಅದಕ್ಕೆ ಇದ್ರೆ ಮಾತ್ರ ಸರ್. ಈಗ ಹತ್ತಿ ನಾವು ಏನಂದ್ರೆ ರೋಹಿಣಿ ರೇವತಿ ಮಳೆ ಬರುತ್ತೆ ಸರ್, ಆ ಟೈಮಲ್ಲಿ ಹಾಕಿದ್ರೆ ಅದು ಈ ಟೈಮಿಗೆ ಕರೆಕ್ಟ್ ಆಗಿ ಹತ್ತಿ ಇದು ಬರುತ್ತೆ ಸರ್. ಅದು ಬಿಟ್ಟು ನಾವು ಮುಂದೆ ಜಾಸ್ತಿ ದಿನ ಕಳೆದು ಮೇಲೆ ಹತ್ತಿ ಹಾಕಿದ್ರೆ ಅದು ಒಳ್ಳೆ ಇಳುವರಿ ಆಗಲ್ಲ ಸರ್. ಸಮತೋಲನ ಗೊಬ್ಬರ ಯಾವ ತರ ಕೊಡ್ತೀರ ತಾವು ಸರ್? ಸಮತೋಲನ ಗೊಬ್ಬರ ಅಂದ್ರೆ ಈಗ ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಬೀಜ ಹಾಕುವಾಗ ಬೀಜ ಉರುವಾಗಲೇ ನಾವು ದನಿ ಗೊಬ್ಬರ ಹಾಕಿರ್ತೀವಿ ಸರ್. ಅದಾದ್ಮೇಲೆ ಗಿಡ ಒಂದು ತಿಂಗಳು ಕಾಯಿ ಬರುವ ಟೈಮಲ್ಲಿ ಇರುಪು ಕಾಯಿ ಬರೋ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಸೀಮೆ ಗೊಬ್ಬರ ಹಾಕ್ತೀವಿ ಸರ್, ಸ್ವಲ್ಪ ಯೂರಿಯಾ ಪೊಟಾಷು ಆ ತರ 20-26 ಆ ತರದ ಸ್ವಲ್ಪ ಸ್ವಲ್ಪ ಕಾಯಿ ಒಳ್ಳೆ ಇಳುವರಿ ಬರ್ಲಿಕ್ಕೋಸ್ಕರ ಗೊಬ್ಬರ ಕೊಡ್ತೀವಿ ಸರ್. ಸ್ಪ್ರೇ ಕೊಟ್ಟು ಔಷಧಿ ಸಿಂಪಡಣೆ ಮಾಡಿದ್ವಿ ಸರ್, ಆ ತರ ಒಳ್ಳೆ ಇದು ಬರಕ್ಕೆ 1994 ಒಳ್ಳೆ ಔಷಧಿನ ಕಾಯಿ ಒಮ್ಲಿಕ್ಕೆ ಒಳ್ಳೆ ಎಲೆ ಇದು ಮಾಡ್ಲಿಕ್ಕೋಸ್ಕರ ಒಳ್ಳೆ ಔಷಧಿನ ಸ್ಪ್ರೇ ಮಾಡಿದ್ವಿ ಸರ್. ಏನ್ ಸ್ಪ್ರೇ ಮಾಡಿದ್ರ ಅದಕ್ಕೆ ಸರ್? ಪೌಡರ್ ಸರ್, 1994 ಆಮೇಲೆ ಇನ್ನೊಂದು ಇದು ಸರ್ ಮನಪಟಪಸು ಅದು ಸ್ಪ್ರೇ ಮಾಡಿ ಒಳ್ಳೆ 1994 ಒಳ್ಳೆ ಪೌಡರ್ ಕೊಟ್ಟಿದ್ದ ಸರ್ ಗೊಬ್ಬರದಲ್ಲಿ, ಅದು ಗೊಬ್ಬರ ಸಮೇತ ಮಿಕ್ಸ್ ಇರುತ್ತೆ, ಅವರು ಗೊಬ್ಬರ ಗಿಬ್ಬರ ಏನ ಹಾಕೊಂಡ್ರೆ ಸ್ಪ್ರೇ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ ಅಂತೇಳಿ ಮೊನ್ನೆ ಒಂದು ವಾರದ ಕೆಳಗೆ ಒಳ್ಳೆ ಸ್ಪ್ರೇ ಮಾಡಿದ್ವಿ ಸರ್. ಎಷ್ಟು ಮಂತ್ ಇಳುವರಿ ತಮಗೆ? ಹೋದ ಸರಿ ಸರ್ 10 ಕ್ವಿಂಟಲ್ಲಿಂದ ಎಕರೆಗೆ 10-11 ಕ್ವಿಂಟಲ್ ಬಂದಿದ್ದು ಸರ್. ಹೇಗಿತ್ತು ಧಾರಣೆ? ಧಾರಣೆ ತುಂಬಾ ಚೆನ್ನಾಗಿತ್ತು ಸರ್, ಒಳ್ಳೆ ನಮಗೆ ಸರ್ ಒಳ್ಳೆ ಮೂಮೆಂಟ್ ಅಲ್ಲಿ 15,000 ರೂಪಾಯಿ ಸಿಕ್ಕಿತ್ತು ಸರ್ ಕ್ವಿಂಟಲ್ಗೆ, ಒಂದು ಎಕರೆಗೆ ಒಂದು ಕ್ವಿಂಟಲ್ಗೆ. ಸ್ಟಾರ್ಟಿಂಗ್ ಅಲ್ಲಿ 8-9,000 ಸಿಕ್ಕಿತ್ತು, ಎಂಡಿಂಗ್ ಟೈಮ್ ಅಲ್ಲಿ ಒಳ್ಳೆ 15-16,000 ಸಿಕ್ಕಿತ್ತು ಸರ್, ಒಂದು 10 ಕ್ವಿಂಟಲ್ ಆಗಿತ್ತು ಸರ್ ಎಕರೆಗೆ. ಅಂದ್ರೆ ನೀವೇ ತಗೊಂಡು ಕೊಡೋದು ಇಲ್ಲಿಗೆ ಬರ್ತಾರೆ ಸರ್? ಇಲ್ಲಿಗೆ ಬರ್ತಾರೆ, ಇಲ್ಲೇ ರಣಬೆನ್ನೂರವರು ಬಂದು ಇಲ್ಲಿಗೆ ತಗೊಂಡು ಹೋಗ್ತಾರೆ, ರೈತರನ್ನೇ ಬಂದು ತಗೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ನಮಗೆ ಏನಾದ್ರು ತೊಂದರೆ ಇತ್ತು, ಎಮರ್ಜೆನ್ಸಿ ಅಮೌಂಟ್ ಬೇಕು ಅಂದ್ರೆ ನಾವೇ ಮಾರ್ಕೆಟ್ ದುರ್ಗ ಅಲ್ಲಿಗೆ ತಗೊಂಡು ಹೋಗಿ ನಾವೇ ಮಾರ್ಕೆಟ್ ಬರ್ತೀವಿ ಸರ್. ಕೂಲಿ ಬಾಲಿ ಕೊಡ್ಲಿಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಆದ್ರೆ ನಾವೇ ಹೋಗಿ ಮಾರ್ಕೊಂಡು ಬಂದು ಕೊಡ್ತೀವಿ ಸರ್. ಕೂಲಿ ಯಾವ ತರ ನಿರ್ವಹಿಸ್ತೀರ ಕೂಲಿಯರ್ನ? ಕೂಲಿ ನಮ್ಮನೇಲೆ ಇದೆ ಸರ್, ನಾವೇ ಇದು ಮಾಡ್ಕೊಳೋದು. ಕೂಲಿ ಎಲ್ಲ ತೊಂದರೆ ಇದೆ ಸರ್, ಕೂಲಿಕಾರರು ಹೆಚ್ಚು ಕಡಿಮೆ ತುಂಬಾ ಸಿಗೋದು, ಹಂಗಾಗಿ ಅವ್ರನ್ನ ಅವಲಂಬನೆ ನಿಲ್ಲ ಸರ್. ನಾವು ಮನೇಲಿ ನಾವೇ ಮಾಡುವಷ್ಟು ಇದು ಮಾಡ್ಕೊಂಡಿದೀವಿ ಸರ್. ಇದ್ರ ಜೊತೆಗೆ ಮಧ್ಯಂತರವಾಗಿ ಏನೇನ್ ಬೆಳ್ಕೊಂಡಿದ್ರ ಹತ್ತಿ ಜೊತೆಗೆ? ಹತ್ತಿ ಜೊತೆಗೆ ಅವರೇ ತೊಗರಿ ಅಲಸಂದಿ ಆ ಥರದ್ದು ಎಲ್ಲ ಬೆಳ್ಕೊಂಡಿದೀವಿ ಸರ್. ಸರ್ ಅದು ಒಂದು 60-70 ದಿವಸ ಅದು ಬೆಳೆ ಸರ್, ಅದು ಅದು ಹಾಕಿದ್ರೆ ಬಂದ್ಬಿಡುತ್ತೆ ಸರ್. ಈಗ ಹತ್ತಿ ಹಾಕಿರ್ತದೆ ಸರ್, ಹತ್ತಿ ಅಲ್ಲಿ ಓಕಣೆ ಆಗಿರುತ್ತೆ ಸರ್, ಹತ್ತಿ ಹುಟ್ಟಿರಲ್ಲ ಆ ಬೀಜ ಅಲ್ಲಿ ಹಾಕಿರ್ತೀವಿ, ಇಲ್ಲ ಹತ್ತಿಯಲ್ಲಿ ಒಂದೊಂದು ಸಾಲು ನಡುವೆ ಹಾಕಿರ್ತೀವಿ ಸರ್ ಅವರೇ ಇದಕ್ಕೆ, ಅದು ಕಡಿಮೆ ಬೇಗ ಬರುತ್ತೆ ಸರ್. ಅದು ಹಂಗೆ ಅಲಸಂದಿ ಅದೆಲ್ಲ ಬೇಗ ಬರುತ್ತೆ, ತೊಗರಿ ಎಲ್ಲ ಬೇಗ ಬರುತ್ತೆ, ಅವರೇ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಹಾಗಾಗಿ ಅವರೇ ಹತ್ತಿಗಿಂತ ಲೇಟ್, ಹತ್ತಿ ಬಂದ ಮೇಲೆ ಬರುತ್ತೆ ಸರ್. ಅದು ಹಂಗಾಗಿ ಅದನ್ನು ಬೆಳ್ಕಂತೀವಿ ಸರ್. ನಾವು ನಿರ್ವಹಣೆ ಹೆಂಗ್ ಮಾಡ್ತೀರಾ ಅವನ್ನೆಲ್ಲ? ಅವನ್ನೆಲ್ಲ ಅದೇ ಐತ ಈಗ ನಾವು ಏನಾದ್ರು ಈಗ ಹತ್ತಿಯಲ್ಲಿ ಹಾಕಿರ್ತೇವೆ ಸರ್, ಅದು ಅದು ಅದೇ ಐತ ಈಗ ಹತ್ತಿಗೆ ಏನು ಔಷಧಿ ಎಲ್ಲ ಸ್ಪ್ರೇ ಮಾಡ್ತೀವಿ ಸರ್, ಅದನ್ನು ಅದೇ ತರದ ಗೊಬ್ಬರ ಬೀಜ ಎಲ್ಲ ಗೊಬ್ಬರ ಎಲ್ಲ ಅದೇ ತರ ಅದಕ್ಕೆ ಕೊಡ್ತೀವಿ ಸರ್. ಹಾಗಾಗಿ ಅದು ಏನಿಲ್ಲ ಅಂದ್ರೂ ಒಂದ್ ಎರಡು ಚೀಲ ಮೂರು ಚೀಲ ಬರುತ್ತೆ ಸರ್. ಈ ಅಂತರ ಬೆಳೆ ಅಂತ ಹೇಳಿದ್ರಿ, ಆದ್ರೆ ಅಂತರ ಬೆಳೆಯಲ್ಲಿ ಏನೇನು ಲಾಭ ಪಡ್ಕೊಂಡ್ರಿ ಸರ್? ಅದರಲ್ಲಿ ನಾವು ಲಾಭ ಏನಿಲ್ಲ ಸರ್. ಈಗ ನಾವು ಅದರಲ್ಲಿ ಬೆಳ್ಕಂತೀವಿ ಸರ್, ಒಂದ್ ಚೀಲ ಎರಡು ಚೀಲ ಆದ್ರೆ ನಾವು ಮನೆಗೆ ಆಗೋಷ್ಟು ಇಟ್ಕೊಂತೀವಿ ಸರ್. ಇನ್ನು ಈಗ ಚೀಲ ಒಂದ್ ಚೀಲ ಎರಡು ಚೀಲ ಆಗಿದ್ದನ್ನು ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡ್ತೀವಿ ಸರ್. ಹಾಗಾಗಿ ಅದರಲ್ಲಿ ಎಷ್ಟು ಬಂತು ನಮಗೆ ಸರ್? ಅದರಲ್ಲಿ ಒಂದ್ 5,000 10,000 ಬರುತ್ತೆ ಸರ್ ಲಾಭ. ಹತ್ತಿ ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಬರುತ್ತೆ? ಹತ್ತಿ ಖರ್ಚಲ್ಲಿ ಸರ್ ಕೂಲಿ ಎಲ್ಲ ಜಾಸ್ತಿ ಇದೆ ಸರ್, ಹಂಗ ಖರ್ಚು ಜಾಸ್ತಿ ಬಂದೇ ಬರುತ್ತೆ ಸರ್. ಔಷಧಿ ಇದು ಖರ್ಚು ಎಲ್ಲ ಜಾಸ್ತಿ ಬರುತ್ತೆ ಸರ್. ಒಳ್ಳೆ ರೇಟ್ ಸಿಕ್ಕಲ್ಲಿ ಹತ್ತು ಯಾಕೆ ಕ್ವಿಂಟಾಲಿಗೆ 10,000-15,000 ಸಿಕ್ಕರೆ ಒಳ್ಳೆ ಲಾಭ ಸಿಗುತ್ತೆ ಸರ್. ಈಗ 5,000-6,000-3,000 ಸಿಕ್ಕರೆ ಲಾಸ್ ಆಗುತ್ತೆ ಸರ್, ಹತ್ತಿ ಬೆಳೆಗೆ ಲಾಸ್ ಆಗುತ್ತೆ ಸರ್. ಒಂದು ಮಿನಿಮಮ್ ಏನಿದ್ರೆ 8,000-10,000 ಸಿಕ್ಕರೆ ನಮಗೆ ಲಾಭ ಸಿಗುತ್ತೆ, ಕೂಲಿ ಎಲ್ಲದಕ್ಕೂ ಮೇಂಟೈನ್ ಆಗುತ್ತೆ ಸರ್. ಹಂಗಾಗಿ ಅಂದ್ರೆ ಹತ್ತಿ ತೂಕ ಎಷ್ಟು ಬರಬೇಕು ಅಂತೀರ? ಹತ್ತಿ ಹತ್ತಿ ಸರ್ ಎಕರೆಗೆ 10-11 ಕ್ವಿಂಟಲ್ ಬರ್ಬೇಕು ಸರ್. ಒಂದು ಗಿಡದಲ್ಲಿ ಒಂದು ಹತ್ತಿ ಕಿತ್ತರೆ ಎಷ್ಟು ತೂಕ ಇರಬಹುದು ತಮ್ಮ ಒಂದು ಇದ್ರ ಪ್ರಕಾರ? ಗಿಡದಲ್ಲಿ ಸರ್ ಒಂದು ಮಿನಿಮಮ್ 3-5 kg ಬರ್ಬೇಕು ಸರ್ ಒಂದ್ ಗಿಡಕ್ಕೆ. ಹಂಗಾಗಿ ಆ ಗಿಡಕ್ಕೆ ಒಂದ್ 5 kg ಬಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. 2 kg, 1 kg, 3 kg ಬಂದ್ರೆ ತುಂಬಾ ಕಡಿಮೆ ಆಗುತ್ತೆ. ಆದ್ರೆ ಇಳುವರಿ ಬರಬೇಕು ಅಂದ್ರೆ ತಾವು ಚೆನ್ನಾಗಿ ಪೋಷಕಾಂಶ ಕೊಟ್ಟು ಗಿಡಗಳು ಬೆಳೆಸಬೇಕು. ನಾವು ಹೆಚ್ಚು ಗೊಬ್ಬರ ಇದನ್ನು ಒಳ್ಳೆ ಔಷಧಿ ಎಲ್ಲ ಕೊಟ್ರೆ ಒಳ್ಳೆ ಕೀಟನಾಶಕ ಆಗ್ಲಿಲ್ದಂಗೆ ಗಿಡನ ತುಂಬಾ ಚೆನ್ನಾಗಿ ನೀಟಾ ನೋಡ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಈಗ ನಾವು ಅದಕ್ಕೆ ಗಿಡಕ್ಕೆ ಪೋಷಕಾಂಶ ಒಳ್ಳೆ ಇದನ್ನ ಕೊಟ್ರೆ ಒಳ್ಳೆ ಇಳುವರಿ ಬರುತ್ತೆ. ಅದು ಇಲ್ಲ ಅಂದ್ರೆ ನಾವು ಒಳ್ಳೆ ಬೀಜ ಹಾಕಿ ಒಳ್ಳೆ ಇದು ಗೊಬ್ಬರ ಬೀಜ ಏನು ಕೊಟ್ಟಿಲ್ಲ ಅಂದ್ರೆ ಇಳುವರಿ ಬರಲ್ಲ ಸರ್. ಹತ್ತಿಯಲ್ಲಿ ರಸ ಇರೋ ಕೀಟ ಬಗ್ಗೆ ಕೇಳ್ಪಟ್ವಿ, ನಿಮ್ಮ ಒಂದು ಇದ್ರಲ್ಲಿ ಏನಾದ್ರು ಇತ್ತ? ಇಲ್ಲ ಸರ್, ನಮ್ಮ ಅಂದ್ರೆ ಈ ನಮ್ಮ ಭಾಗದಲ್ಲಿ ಇಲ್ಲ ಸರ್, ಕೆಲವೊಂದು ಭಾಗದಲ್ಲಿ ಇದೆ ಆತರ ರಸ ಈ ಕೀಟ ಇರೋದು ಆತರ ಎಲ್ಲ ಇತ್ತು ಇತ್ತು ಅಂತ ಹೇಳಿದ್ರು. ಅದು ಕೃಷಿ ಇಲಾಖೆಯಲ್ಲಿ ಹೋಗಿ ಒಳ್ಳೆ ಅದಕ್ಕೆ ಯಾವ್ದಾರ ಔಷಧಿನ ಸಿಂಪರಣೆ ಮಾಡಬೇಕು ಅಂತ ಹೇಳಿ ಒಳ್ಳೆ ಇದನ್ನ ತಿಳ್ಕೊಂಡು ಬಂದು ಅದು ಸ್ಪ್ರೇ ಮಾಡ್ತಾರೆ ಸರ್. ನಮ್ಮಲ್ಲಿ ಆತರ ಏನು ಇದು ಆಗಿಲ್ಲ ಸರ್. ಅವರೇ ಅಂತ ಹೇಳಿದ್ರೆ ಎಷ್ಟು ಹಾಕಿದ್ರು ಅವರೇ ಸರ್? ಅವರೇ ಅಂದ್ರೆ ನಾವು ಒಂದ 5 kg ಹಾಕಿರ್ತೀವಿ ಸರ್ ಮಿಶ್ರ ಬೆಳೆಗೆ. ಅದು ಹೆಚ್ಚು ಕಮ್ಮಿ ಅಷ್ಟೊಳಗೆ ಒಂದ 2-3 ಕ್ವಿಂಟಲ್ ಸಿಗುತ್ತೆ ಸರ್. ಅದು ರೇಟ್ ಅಂದ್ರೆ ಸರ್ 5,000-6,000 ಸಿಗುತ್ತೆ ಸರ್. ಹಾಗಾಗಿ ಅದು ಹಾಕ್ತಿವಿ ಸರ್. ಅಂದ್ರೆ ಅದರಲ್ಲಿ ಹತ್ತಿಯಲ್ಲಿ ಸ್ವಲ್ಪ ಲಾಸ್ ಆದ್ರೂ ಅವರಲ್ಲಿ ಬಂತು, ಮಿಶ್ರ ಬೆಳೆಯಲ್ಲಿ ಒಂದ್ ಸ್ವಲ್ಪ ಲಾಭ ಸಿಗ್ಲಿಲ್ಲ. ಅದು ಲಾಸ್ ಆದ್ರೆ ಇದರಲ್ಲಿ ಒಂದ್ ಸ್ವಲ್ಪ ಲಾಭ ಸಿಗ್ಲಿಕ್ಕೋಸ್ಕರ ಹಾಕಿರ್ತೀವಿ ಸರ್ ಮಿಶ್ರ ಬೆಳೆ. ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಇದನ್ನೇ ಮುಂದುವರಿಸಬೇಕು ಅಂತ ಇದ್ರ ಅಥವಾ ಬೆಳೆನ ಚೇಂಜ್ ಮಾಡ್ಬೇಕು ಅಂತ? ಇಲ್ಲ ಸರ್, ಮುಂದೆ ನಾವು ಬೆಳೆ ಚೇಂಜ್ ಮಾಡಬೇಕು ಅಂತ ಮಾಡಿದೀವಿ. ನಾವು ಈಗ ನಮ್ಮ ಪ್ರದೇಶದಲ್ಲಿ ಅಡಿಕೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಅಡಿಕೆ ಮಾಡಬೇಕು ಅಂತ, ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ನಾವು ಒಂದ್ ಸ್ವಲ್ಪ ಅಡಿಕೆ ಮಾಡಬೇಕು ಅಂತ ಮಾಡಿದೀವಿ ಸರ್, 1-2 ಎಕರೆ ಮಾಡೋಣ ಅಂತ ಮಾಡಿದೀವಿ. ನೀರಿಗೆ ಸ್ವಲ್ಪ ತೊಂದರೆ ಈ ಭಾಗದಲ್ಲಿ ಯಾವ ತರ? ಅದು ನೀರಿಗೆ ಈ ಸರ್ ಹಿಂದೆ ಎಲ್ಲ ತೊಂದರೆ ಇತ್ತು ಸರ್, ಈಗೇನು ಸಮಸ್ಯೆ ಇಲ್ಲ. ಹಂಗಾಗಿ ಹನಿ ನೀರಾವರಿ ಮಾಡ್ಕೊಂಡು ಅಡಿಕೆ ಮಾಡಬೇಕು ಅಂತ ಮಾಡಿದ್ವಿ, ಇನ್ನು ಪ್ಲಾನ್ ಮಾಡಿದ್ವಿ ಸರ್. ನಾವು ನೋಡೋಣ ಮುಂದೆ, ನಾವು ಒಂದ್ ಸ್ವಲ್ಪ ಈ ವ್ಯವಸಾಯದಲ್ಲಿ ಸ್ವಲ್ಪ ಎಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ಮುಂದೆ ನಾವು ಒಂದ್ ಸ್ವಲ್ಪ ಅಡಿಕೆ ಬೆಳೆ ಮಾಡೋಣ ಅಂತ ಮಾಡಿದೀವಿ ಸರ್. ಮೆಕ್ಕೆಜೋಳ ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರಿ, ಆ ಕೃಷಿ ಬಗ್ಗೆ ಹೇಳೋದಾದ್ರೆ? ಮೆಕ್ಕೆಜೋಳ ಮಾಡಿದ್ವಿ ಸರ್, ನಾವು ಅದು ಮಾಡಿದ್ವಿ ಸರ್. ಒಳ್ಳೆ ಸಿಪಿ ಬೀಜ ಹಾಕಿ ಒಳ್ಳೆ ಬೆಳವಣಿಗೆ ಮಾಡಿದ್ವಿ ಸರ್. ಅದು ಎಕರೆಗೆ 15-20 ಬಂದಿದೆ ಸರ್, ಅದು ಒಳ್ಳೆ ಇಳುವರಿನೂ ಬಂದಿದೆ. ಹಂಗಾಗಿ ಒಳ್ಳೆ ಇದನ್ನು ಮಾಡಿದ್ವಿ ಸರ್. ನಾವು ಮುಸ್ಕಿನ ಜೋಳ ಮಾಡಿದ್ವಿ ಸರ್, ಒಳ್ಳೆ ಇಳುವರಿ ಬಂದಿದೆ. ಎಕರೆಗೆ ಒಂದ 15-20 ತನಕ ಬಂದಿದೆ ಸರ್. ಎಷ್ಟು ಎಕರೆ ಹಾಕಿದ್ರಿ ಸರ್? ನಾವು ಒಂದ್ 1 ಎಕರೆ ಹಾಕಿದ್ವಿ ಸರ್. ಇದಾದ 3 ಎಕರೆ ಜಮೀನಲ್ಲಿ 1 ಎಕರೆ ಹಾಕಿದ್ವಿ ಸರ್. 2 ಎಕರೆ ಹತ್ತಿ ಹಾಕಿ 1 ಎಕರೆ ಮಾಡಿದ್ವಿ ಸರ್. ಈ ವರ್ಷ ಏನ್ ಮಳೆ ಇರೋದ್ರಿಂದ ನಾವ್ ಇನ್ನೇನು ಮಾಡಿಲ್ಲ ಸರ್. ಇನ್ನು ಬೀಜ ತಂದ ಹಂಗೆ ಗೊಬ್ಬರ ಬೀಜ ಎಲ್ಲ ಹಂಗೆ ಇದೆ. ಮಳೆ ಹೆಚ್ಚು ಹೆಚ್ಚಾಗಿರೋದ್ರಿಂದ ನಾವೇನು ಬಿತ್ತನೆ ಮಾಡಿಲ್ಲ, ಹಂಗೆ ಬೀಜ ಗೊಬ್ಬರ ಎಲ್ಲ ಹಂಗೆ ಇದೆ ಸರ್. ಜೋಳ ಯಾವ ತರ ಬಿತ್ತನೆ ಮಾಡಿದ್ರಿ, ಯಾವ ಸೀಸನ್ ಅಲ್ಲಿ ಬಿತ್ತನೆ ಮಾಡಿದ್ರಿ ಸರ್? ನಾವು ಜೂನ್ ನಲ್ಲಿ ಮಾಡಿದ್ವಿ ಸರ್. ಸರಿ ಈ ಸರಿ ಜೂನ್ ನಲ್ಲಿ ತುಂಬಾ ಮಳೆ ಆಗಿರೋದ್ರಿಂದ ಬಿತ್ತನೆ ಆಗಿಲ್ಲ ಸರ್. ಹಂಗಾಗಿ ನಾವು ಸರಿ ಮಾಡಿದ್ವಿ ಸರ್, ಬೇಸಾಯದಲ್ಲಿ ಮಾಡಿದ್ವಿ. ಸರಿ ಇಳುವರಿ ಬಂದಿತ್ತು ಸರ್, ಒಳ್ಳೆ ರೇಟು ಸಿಕ್ಕಿತ್ತು. ಈ ಸರಿ ಇನ್ನು ಮಾಡೋಕ್ಕಾಗಿಲ್ಲ ಸರ್. ಅದು ನೆಲ್ ಕೊಡ್ತೀರ, ಅವರೇ ಬರ್ತಾರ ನೀವೇ ಕೊಡೋದು? ಇಲ್ಲೇ ಬರ್ತಾರೆ ಸರ್, ಇಲ್ಲೇ ಬೀಜನ ಇಲ್ಲೇ ಕೊಟ್ಟಿರ್ತಾರೆ ಏಜೆನ್ಸಿ ಅವರು ತಗೊಂಡು, ಗೊಬ್ಬರ ಬೀಜ ಏಜೆನ್ಸಿ ಅವರೇ ಕೊಟ್ಟು ಅವರು ತಗೊಂತಾರೆ. ಇಲ್ಲಿಗೆ ಬಂದು ಕರೀತಾರೆ, ಇಲ್ಲೇ ಬಂದು ಬರುತ್ತೆ. ಅದಕ್ಕೆ ಬರ್ತಕ್ಕಂತ ರೋಗಗಳು ಅದಕ್ಕೆ ಬರುತ್ತೆ ಸರ್, ಅದಕ್ಕೆ ಸುಳೆ ರೋಗ ಅಂತ ಬರುತ್ತೆ. ಅದು ಬಿಟ್ಟರೆ ಹಳದಿ ಬಣ್ಣ ಚೇಂಜ್ ಆಗೋದು, ನೀರು ಜಾಸ್ತಿ ಆಗಿ ಶೀತಾಂಶ ಜಾಸ್ತಿ ಆಗಿ ಹಳದಿ ಕಲರ್ ಆಗುವುದು, ಆ ಥರ ಎಲ್ಲ ತುಂಬ ರೋಗ ಬರುತ್ತೆ ಸರ್. ಅದಾದಮೇಲೆ ಮೆಕ್ಕೆಜೋಳ ಬರುವಾಗ ತೆನೆ ಹೊಲ್ಡುವಾಗ ಏನಾದರೂ ಮಳೆ ಕಡಿಮೆ ಆಗಿದ್ರೆ ತೆನೆ ಕಾಳು ಉಮ್ಮೋದಿಲ್ಲ, ಆ ಥರ ಎಲ್ಲ ರೋಗಗಳು ಬರ್ತವೆ ಸರ್. ಈ ಥರ ಎಲ್ಲ ಆದಾಗ ಏನೇನು ನಿರ್ವಹಣಾ ಕ್ರಮಗಳು ಏನೇನು ತೊಗೊಂಡಿದ್ದೀರಿ ಸರ್? ಆ ಥರ ಈಗ ಹಳದಿ ಕಲರ್ ಆದಾಗ ಕೃಷಿ ಇಲಾಖೆ ಹೋಗಿ ಅದು ತೇವಾಂಶ ಇರೋದ್ರಿಂದ ಶೀತ ಇರೋದ್ರಿಂದ ಆಗಿರುತ್ತೆ ಅಂತೇಳಿ ಕೇಳ್ಕೊಂಬಂದು ಕೃಷಿ ಇಲಾಖೆಗೆ ಹೋದ್ರೆ ಆ ಥರ ಸ್ಪ್ರೇ ಇದು ಔಷಧಿ ಯಾವ ಥರ ಸಿಂಪಡಣೆ ಮಾಡಬೇಕು, ಯಾವುದು ಇದನ್ನು ಮಾಡಬೇಕು ಅಂತೇಳಿ ಕೇಳ್ಕೊಂಬಂದು ಅದಕ್ಕೆ ಗೊಬ್ಬರ ಆ ಥರ ಎಲ್ಲ ಕೊಟ್ಟರೆ ಪೊಟಾಶು ಯೂರಿಯಾ ಅದೆಲ್ಲ ಇದು ಕೊಟ್ಟರೆ ಈಟಿಂಗ್ ಇದನ್ನು ಕೊಟ್ಟರೆ ಅದು ಸ್ವಲ್ಪ ಚೇಂಜಸ್ ಆಗಿ ಹಳದಿ ಕಲರ್ ಇದ್ದಿದ್ದು ಹಸಿರು ಬಣ್ಣಕ್ಕೆ ಇದು ಚೇಂಜ್ ಆಗೋಕ್ಕೆ ಸಿಂಪಡಣೆ ಎಲ್ಲ ಮಾಡಿದ್ವಿ. ಅದ್ರ ಖರ್ಚಿನ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ತುಂಬಾ ಖರ್ಚಾಗುತ್ತೆ ಸರ್. ಅದು ಆ ತರ ಆದಾಗ ಪ್ರಾಬ್ಲಮ್ ಆದಾಗ ಈ ತರ ಆದಾಗೆಲ್ಲ ತುಂಬಾ ಖರ್ಚು ಬರುತ್ತೆ. ಇನ್ನೇ ಈಗ ಹಾಕಿದ್ರೆ ರೈತರು ಇನ್ನೇನ್ ಹಂಗೆ ಲಾಸ್ ಆದ್ರೂ ಈಗ ಬೆಳಿಲೇಬೇಕು ಅಂತ ಹಾಕಿದ್ಮೇಲೆ ತುಂಬಾ ಲಾಸ್ ಆಗಿರುತ್ತೆ ಸರ್. ಅಂದ್ರೆ ಮೆಕ್ಕೆಜೋಳದಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಅಂತ ಕೇಳ್ಪಟ್ವಿ, ನಿಮ್ ಭಾಗದಲ್ಲಿ ಹೆಚ್ಚ? ಹ್ಞೂ ಸರ್, ನಮ್ ಭಾಗದಲ್ಲೂ ಹೆಚ್ಚು ಸರ್. ಈ ಮೆಕ್ಕೆಜೋಳ ಎಲ್ಲ ಈಗ ಕೆಲವು ಭಾಗದಲ್ಲಿ ಆಗಿದೆ ಸರ್, ತುಂಬಾ ಆಗಿದೆ. ಕೆಲವು ಭಾಗದಲ್ಲಿ ಇನ್ನು ಏನು ಬಿತ್ತನೆ ಆಗಿಲ್ಲ, ಕೆಲವು ಭಾಗದಲ್ಲಿ ಆಗಿದೆ. ಈಗಾಗಲೇ ಅದಕ್ಕೆ ಈ ಕಂಕ್ನರಿ ಆ ತರ ಈ ತರ ಆಮೇಲೆ ಗಿಣಿ ಆ ತರ ಎಲ್ಲ ತುಂಬಾ ಅವಳಿ ಇದು ಮಾಡಿ ಎಲ್ಲ ಹಾನಿ ಮಾಡ್ತಾವ, ತುಂಬಾ ಹಾನಿ ಮಾಡ್ತಾವ ಸರ್. ಅದಕ್ಕೆ ರಕ್ಷಣೆ ಏನು ಮಾಡಲ್ಲ ತಾವ? ರಕ್ಷಣೆ ಮಾಡ್ತೀವಿ ಸರ್, ಈಗ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋಗಿ ಕಾಯ್ತೇವೆ ಸರ್. ಈಗ ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಎನಿ ಟೈಮ್ ನೈಟ್ ಕಾಯಕ್ಕಾಗಲ್ಲ ಸರ್. ಅದಕ್ಕೆಲ್ಲ ಈಗ ಸೊ ಪರ್ದೆ ಆಮೇಲೆ ಏನಾದರೂ ಆಮೇಲೆ ಏನಾದರೂ ಶಬ್ದ ಆಗಕ್ಕೆ ಏನಾದರೂ ಕಟ್ ಇದನ್ನು ಮಾಡಿರ್ತಾರೆ ಸರ್, ಆ ಸೌಂಡಿಗೆ ಬರಲಿಲ್ಲ ಹೋಗ್ಲಿಕ್ಕೆ. ಹತ್ತಿಕಾಯಿನೂ ಅದೇ ಥರ ಪ್ರಾಬ್ಲಮ್ ಆಗಿದೆ ಸರ್. ಈಗ ಹತ್ತಿ ಬಂದಿದೆ, ಗಿಣಿ ತಿನ್ನಕ್ಕೆ ಆಹಾರ ಏನೂ ಇಲ್ಲ. ಅವು ಏನು ಮಾಡ್ತೀವಿ ಈಗ ಅವನ್ನೇ ಹತ್ತಿಕಾಯಿ ಗಿಣಿ ಪಕ್ಷಿ ಅವು ಎಲ್ಲ ಹತ್ತಿಕಾಯಿಗಳನ್ನೆಲ್ಲ ತಿಂತಾ ಇದ್ದಾರೆ. ಈಗ ಹೆಚ್ಚು ಬೆಳೆ ಇಲ್ಲ, ಈಗ ಬೆಳೆ ಇರೋದ್ರಿಂದ ಮತ್ತೀಗ ಅವು ಹೊಟ್ಟೆ ಆಹಾರಕ್ಕೆ ಏನು ಮಾಡಲಿಕ್ಕೆ ಮತ್ತು ಹಂಗಾಗಿ ಎಲ್ಲ ಹೆಚ್ಚು ಹಾನಿ ಆಗ್ತಾ ಇದೆ ಸರ್. ಬೆಳೆದಿರೋದೇ ಎಲ್ಲ ಹೆಚ್ಚು ಹಾನಿ ಆಗ್ತಾ ಇದೆ ಸರ್. ಈಗ ಮುಂದೆ ನೀವು ಅಡಿಕೆ ಮಾಡಬೇಕು ಅಂತ ಇದ್ರೆ ಅದನ್ನ ಈಗಿಂದನೇ ತಯಾರಿ ಮಾಡ್ಕೋಬೇಕು, ಏನ್ ಮಾಡ್ಕೊಂಡಿದ್ರಿ ಸರ್? ನಾವು ಬೋರ್ವೆಲ್ ಹಾಕ್ಸ್ಬೇಕು ಅಂತ ಮಾಡಿದ್ವಿ. ಆ ಭೂಮಿನ ಸ್ವಲ್ಪ ಮಣ್ಣು ಒಳ್ಳೆ ಎರೆ ಮಣ್ಣು ಆ ತರ ಗೊಬ್ಬರ ಗಿಬ್ಬರ ಎಲ್ಲ ಇದನ್ ಮಾಡಿ ಗುಣಿನ ಗುಂಡಿ ಎಲ್ಲ ಈಗಲೇ ರೆಡಿ ಮಾಡಿ ಅಡಿಕೆ ಮಾಡ್ಬೇಕು ಅಂತ ಅದಕ್ಕೆ ಬೋರ್ವೆಲ್ ಹಾಕ್ಸಿ ಹನಿ ನೀರಾವರಿ ಸಿಸ್ಟಮ್ ಎಲ್ಲ ಮಾಡ್ಕೊಂಡು ಅಡಿಕೆ ಕಟ್ಬೇಕು ಅಂತ ಮಾಡಿದ್ದೇವೆ ಸರ್. ಇಲ್ಲ ಬೇರೆ ಕಡೆಯಿಂದ ಮಣ್ಣು ನೋಡಿಸ್ತೀರಾ ಅಥವಾ ನಿಮ್ಮ ಮಣ್ಣೆ ಸಾಕ? ಇಲ್ಲ ಸರ್, ಬೇರೆ ಕಡೆಯಿಂದ ಮಣ್ಣು ನೋಡಿಸ್ಲಿಕ್ಕೆ. ಈಗ ನಮ್ದು ಕೆಂಪು ಮಣ್ಣು, ಅದಕ್ಕೆ ಸ್ವಲ್ಪ ಕಪ್ಪು ಮಣ್ಣನ್ನು ಮಿಕ್ಸ್ ಮಾಡ್ಲಿಕ್ಕೆ ಎರೆ ಮಣ್ಣು ಮಿಕ್ಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ ಸರ್. ಅಂದ್ರೆ ನೀರ್ ನಿಂತ್ರೆ ಕಷ್ಟ, ನಿಮ್ ಭಾಗದಲ್ಲಿ ಹೆಚ್ಚು ನೀರ್ ಇದೆಯಾ ಅಥವಾ ಕಡಿಮೆ? ನೀರ್ ಇದೆ ಸರ್, ಆದ್ರೆ ಅದೇ ಈಗ ಇದ್ರಲ್ಲಿ ಬೋರ್ವೆಲ್ ಹಾಕ್ಸಿಕ್ಕೆಲ್ಲ ಹಣದ್ದು ತೊಂದರೆ ಇರೋದ್ರಿಂದ ನೆಕ್ಸ್ಟ್ ನೋಡೋಣ. ಈಗ ಏನೇ ತೊಂದರೆ, ಈಗ ವ್ಯವಸಾಯ ಒಂದಕ್ಕೆ ನೆಚ್ಕೊಂಡು ಈಗ ಈ ವರ್ಷ ಏನು ಇಲ್ಲ ಸರ್, ಬೆಳೆನೆ ಇಲ್ಲ ಏನಿಲ್ಲ. ನೆಕ್ಸ್ಟ್ ಏನಾರೇ ಆಗ್ಲಿ ನೋಡೋಣ. ಅಡಿಕೆ ಒಂದ್ ಸ್ವಲ್ಪ ನಮ್ ಭಾಗದಲ್ಲೆಲ್ಲ ಅಡಿಕೆನೆ ಜಾಸ್ತಿ ಸರ್, ಹಾಗಾಗಿ ನಾವು ಒಂದ್ ಸ್ವಲ್ಪ ಮಾಡ್ಕೋಬೇಕು ಅಂತ ಮಾಡಿದ್ವಿ ಸರ್. ಬಾಳೆ ಹಾಕ್ಬೋದಾಗಿತ್ತು ಸರ್? ಬಾಳೆ ಹಾಕ್ಲಿ, ಅದೇ ಸ್ವಲ್ಪ ಅಡಿಕೆ ಫಸ್ಟ್ ಅಡಿಕೆ ಮಾಡ್ಕೊಂಡು ಮುಂದೆ ಬಾಳೆ ಮಾಡೋಣ ಅಂತ, ಹಂಗೆ ಒಂದೊಂದೇ ಸ್ಟೆಪ್ ಇದು ಮಾಡೋಣ ಅಂತ. ಬಾಳೆ ಅಡಿಕೆ ಹಾಕಿದ್ಮೇಲೆ ತರಕಾರಿ ಅದು ಇದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್. ಇನ್ನು ಮಾಡ್ತಾ ಇದಾರೆ ಕೆಲವರೆಲ್ಲ, ಅಡಿಕೆ ಹಾಕಿದ್ದಾರೆ, ಅಡಿಕೆಯಲ್ಲಿ ಬಾಳೆ ತರಕಾರಿ ಅದೆಲ್ಲ ಬೆಳವಣಿಗೆ ಬೆಳೆ ಮಾಡ್ತಿದ್ದಾರೆ. ಅದೇ ನಾವು ಮಾಡೋಣ ಅಂತ ಮಾಡಿದ್ವಿ. ಒಟ್ಟಿನಲ್ಲಿ ಕೃಷಿ ನಿಮಗೆ ಸಂತೋಷ ಕೊಟ್ಟಿದೆ? ಸಂತೋಷ ಕೊಟ್ಟಿದೆ. ಕೃಷಿ ಇಲ್ದಲೆ ನಾವು ಈಗ ಇದಿಲ್ದಲ್ಲಿ ವ್ಯವಸಾಯ ಮಾಡ್ಕಂತ ನೀವು ಎಲ್ಲದೂ ಮಾಡ್ತಿದ್ದೀವಿ ಸರ್. ಈ ಅಕಾಲಿಕ ಮಳೆಯಿಂದ ಬೇಜಾರಾದ್ರೂ ಕೂಡ ಕೃಷಿ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಇದೆ ಸರ್. ಹಂಗಾಗಿ ಮಾಡ್ಲೇಬೇಕು ಅಂತ ಏನಿದೆ. ಈಗ ಒಂದ್ ವರ್ಷ ಲಾಸ್ ಆಗ್ಬೋದು, ಮುಂದಿನ ವರ್ಷ ಲಾಭ ಆಗ್ಬೋದು, ಮಾಡ್ಲೇಬೇಕು. ರೈತರಾದ್ಮೇಲೆ ಏನ್ ಸರ್ ಮಾಡ್ಲೇಬೇಕು. ಈ ತರ ಬೀರ್ಲಿಕ್ ಬರಲ್ಲ, ಬಿಟ್ರೆ ಈಗ ಇದು ಮಾಡಕ್ ಬರಲ್ಲ. ವ್ಯವಸಾಯ ಮಾಡ್ಲೇಬೇಕು ಅಂತ ಇದು ಮಾಡಿ ಕೃಷಿಯಲ್ಲಿ ಮುಂದುವರಿಬೇಕು ಅಂತ ಇದು ಮಾಡಿದ್ದೀನಿ ಸರ್. ಈ ಕಾರ್ಯಕ್ರಮ ಕೇಳ್ತಕ್ಕಂತಹ ಉಳಿದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಕೃಷಿ ಬಗ್ಗೆ? ಕೃಷಿ ಬಗ್ಗೆ ನಾವು ಈಗ ಲಾಸ್ ಆಗಿದೆ ಇದಾಗಿದೆ, ನಾವು ಜನಗಳಿಗೆ ಇಲ್ಲ ಮುಂದೆ ಇದಾಗ್ಬೋದು ಮಾಡ್ರಿ ಅಂತ ಹೇಳಿ ಸಲಹೆ ಕೊಡ್ತೀವಿ ಸರ್, ಮುಂದೆ ಒಳ್ಳೆ ಇದನ್ನ ಹಾಕಿ. ಆದ್ರೆ ಈಗ ಇನ್ನೊಂದ್ ಏನಂದ್ರೆ, ಈ ಸರಿ ಮುಂದೆ ಈಗ ಎರಡು ವರ್ಷದ ಹಿಂದೆ ಎಲ್ಲ ಸರ್ ತುಂಬಾ ನೀರಿಂದು ಭಾರಿ ತೊಂದರೆ ಆಗಿದೆ ಸರ್. ನಮ್ಮಲ್ಲಿ ಎಲ್ಲ ಭಾಗದಲ್ಲಿ ಇಲ್ಲ ಮರ ಗಿಡ ಮರಗಳನ್ನೆಲ್ಲ ಹೆಚ್ಚು ಕಡ್ದು ಗಿಡದು ಎಲ್ಲ ಮಳೆ ಇದೆ. ಈ ವರ್ಷದಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಕೆಲವರೆಲ್ಲ ತೋಟ ಮಾಡಲಿಕ್ಕೆ ತುಂಬ ಆಸಕ್ತಿ ಇದ್ದಾರೆ. ಹಾಗಾಗಿ ಕೃಷಿಯಲ್ಲಿ ಈ ಹಿಂದೆ ಎಲ್ಲ ಭಾರಿ ವ್ಯವಸಾಯ ಅಂದರೆ ಎಲ್ಲ ಜಮೀನುಗಳನ್ನೆಲ್ಲ ಮಿಟ್ಟೆ ಕೊಡೋದು, ಆರಿ ಕೊಡೋದು ಮಾಡಲಿಕ್ಕೆಲ್ಲ ಭಾಳ ಜನ ಇದು ಬಂದಿದ್ರು. ಈ ಸಾರಿ ಎಲ್ಲ ಈಗ ಸ್ವಂತಕ್ಕೆ ಎಲ್ಲ ಮಾಡಲಿಕ್ಕೆ ಎಲ್ಲ ತೋಟ ಮಾಡೋಕ್ಕೆ ಮಳೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ತೋಟ ಗೀಟ ಅಡಿಕೆ ಗಿಡಿಕೆ ಮಾಡಬೇಕು ಅಂತೇಳೆಲ್ಲ ಜನಗಳು ಎಲ್ಲ ಹೆಚ್ಚು ಆಸಕ್ತಿ ಇದೆ ಸರ್. ಹಂಗಾಗಿ ನಾವು ಹೇಳ್ತೀವಿ ಸರ್ ಹಂಗಾಗಿ ಜನಗಳಿಗೆ ಕೃಷಿಯಲ್ಲೇ ಒಳ್ಳೆ ಇದು ಮಾಡಿ ಅಂತ. ಒಳ್ಳೆಯದು ರವಿಯವರೇ, ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದ ರವಿ ಎಚ್ಬಿ ಇವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ, ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 8/7/2023 ಆಯೋಜಿಸಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಭದ್ರಾವತಿ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ರಾಷ್ಟೀಯ ಲೋಕ ಅದಾಲತ್ ಈ ಮೂಲಕ ತಿಳಿಸುತ್ತದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳೆಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯ ಪ್ರಕರಣಗಳು, ವ್ಯಾಜ್ಯಪೂರ್ವ ಪ್ರಕರಣಗಳಾದಂತಹ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರೆ ಸಿವಿಲ್ ಪ್ರಕರಣಗಳು. ಉಪಯೋಗ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಕಾನೂನು ಸೇವೆಗಳ ಸಮಿತಿಯನ್ನು ಸಂಪರ್ಕಿಸಬಹುದು. ಇನ್ನು ಮುಂದೆ ಕೇಳಿ, ತರೀಕೆರೆ ತಾಲೂಕು ಮುಗುಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ತಂಡದಿಂದ ಗಂಡನ ಮನೆಗೆ ಹೆಣ್ಣು ಕಳುಹಿಸುವಾಗ ಹಾಡುವ ಪದಗಳು. ಕ್ವಾರಳೆ ನೆನೆ ಒಲದು ಕ್ವಾರಳೆ ನೆನೆ ಒಲದೆ ಗಂಗವ್ವ ಒಂದಾ ಹಾಗೆ.